ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಪಿಎಸ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೆಲವು ಚಿತ್ರಗೀತೆಗಳು. ಕೇಳೆನ್ನ ಪ್ರಾಣ ಸಖಿ ಸಖಿ ಹೊಯ್ ಸಖಿ ನಿನ್ನಿಂದ ನಾನು ಸುಖಿ ಹಸಿದಿ ಹೊತ್ತದಿ ಬಿಸಿ ಬಿಸಿ ತುತ್ತದು ನೀನೇ ಸಡಗರ ಸಮಯದಿ ಸವಿಯುವ ಕೋಣಿಗೆ ನೀನೇ ಸಖ ಹೊಯ್ ಸಖ ಕೇಳೆನ್ನ ಪ್ರಾಣ ಸಖ ಸಖ ಹೊಯ್ ಸಖ ನಿನ್ನಿಂದ ಎಲ್ಲ ಸುಖ ಬಾಬಾರೋ ರಸಿಕಾ ಚಿತ್ರಕ್ಕಾಗಿ ಮಾಲ್ಗುಡಿ ಶುಭಾ ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಮುಂಗಾರು ನೀನೇ ಬನ್ನೀರು ನಸುಕಿನಲ್ಲಿ ನಾವಿಡು ರಂಗೋಲಿಯೋ ಗುಡಿಯಲ್ಲಿ ನೀ ಬೆಳಗು ದೀಪವೋ ನೀ ನನ್ನ ಮಾಗಿ ಕಾಲವೇ ಸಖಿ ನೀ ನನ್ನ ಸುಗ್ಗಿ ಹಬ್ಬವೇ ನೀ ನನ್ನ ದೇವಿ ಬೆಟ್ಟವೇ ಸಖಿ ನೀ ನನ್ನ ಪ್ರೇಮ ಕಟ್ಟೆಯೇ ಸಖ ಹೊಯ್ ಸಖ ಕೇಳೆನ್ನ ಪ್ರಾಣ ಸಖ ಸಖ ಹೊಯ್ ಸಖ ನಿನ್ನಿಂದ ಎಲ್ಲ ಸುಖ ಮೂಡಣ ತಿಂಕಲಿ ಮೂಡುವ ಸೂರ್ಯನು ನೀನೆ ಪಡುವಣದಂತಲಿ ಬೆಳಗುವ ಚಂದ್ರಮ ನೀನೆ ಸಖಿ ಹೊಯ್ ಸಖಿ ನೀ ನನ್ನ ಪ್ರಾಣ ಸಖಿ ಜೋಳದ ತೆನೆಯಲಿ ನೀನಿಗೇ ಗಂಗಾಳಿ ನೀನೇ ದೀಪಾವಳಿ ಕಣಜದಲ್ಲಿ ನೀ ತೀರದ ಧಾನ್ಯವೇ ಉಲುಮೆಯಲಿ ನೀ ಭತ್ತದ ಚಿಲುಮೆ ಹೇ ಸಖಿ ಸಾಂಗ್ ಮುಗಿತಾ ಬಂತು ಸ್ವಲ್ಪ ಫಾಸ್ಟ್ ರಿದಮ್ ಅಲ್ಲಿ ಕುಣಿಯೋಣ. ಓಕೆ ಸಖ ಬ ಬಾ ಭಾರವ್ ರಸಿಕ ಚಿತ್ರಕ್ಕಾಗಿ ಮಾಲ್ಗುಡಿ ಶೋಭಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತಿ ಮಂಜುನಾಥ್ ರಾವ್. ಇನ್ನು ಮುಂದೆ ಕೇಳಿ ಸಾಗುವ ದಾರಿಯಲ್ಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಸಂಗೀತ ಎಸ್ ನಾಗು, ಸಾಹಿತ್ಯ ಶಿವಕುಮಾರ್ ಗೌಡ. ಶೆಟ್ಟಿ ಅವರ ಸಾಹಿತ್ಯಕ್ಕೆ ಎಸ್ ಥಮನ್ ಸಂಗೀತ ನೀಡಿರುವ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಕೇಳಿ ಗಾಯಕ ಜೂನಿಯರ್ ಎನ್ಟಿಆರ್. ಗೆಲಯ ಗೆಲಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಲಯ ಗೆಲಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಹೀಗೆ ಎಂದಂದು ಇರಲಿ ಮುಖದಲ್ಲಿ ರಾಜನ ಕಳೆ ನಗುತ್ತಲಿ ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ ಸುರಿಯಲ್ಲಿ ತಿನ್ನಬು ಪ್ರೀತಿಯ ಮಳೆ ಇರಲಿ ಮುಖದಲ್ಲಿ ರಾಜನ ಕಳೆ ನಗುತ್ತಲಿ ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ ಸುರಿಯಲ್ಲಿ ತಿನ್ನಬು ಪ್ರೀತಿಯ ಮಳೆ ನಮಗೆ 108 ಕಮಿಟ್ಮೆಂಟ್ ಡೈಲಿ ಇದ್ದದೆ ನಾನೆ ಲೈಫ್ ಡೀಲ್ ಮಾಡು ಫೈನಲ್ ಆಗಿ ಸಾಯೋದೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಫಾಸ್ಟ್ ಆಗಿ ಅಂತ ಇದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಸ್ಲೋ ಆಗಿದ್ರು ಎಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ ಹೇಳ್ತಾ ಹೋದ್ರೆ ಮುಚ್ಚೋದಕ್ಕೆ ನಾಳೆ ಆಗುತ್ತೆ ಇದು ಒಂದು ವರ್ಲ್ಡ್ ಫೇಮಸ್ ಬುಕ್ ಗೆಳೆಯ ಗೆಳೆಯ ಗೆಲುವೆ ನಮ್ಮದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಗೆಳೆಯ ಗೆಳೆಯ ಗೆಲುವೆ ನಮ್ಮದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಲೈಫ್ ಡೀಲ್ ಮಾಡು ಫೈನಲ್ ಆಗಿ ಸಾಯೋದೆ ಮೊದಲು ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಸ್ಲೋ ಆಗಿದ್ರು ಎಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ ಹೇಳ್ತಾ ಹೋದ್ರೆ ಮುಚ್ಚೋದಕ್ಕೆ ನಾಳೆ ಆಗುತ್ತೆ ಇದು ಒಂದು ಒಂದು ಫೇಮಸ್ ಬುಕ್ ಪೃಥ್ವಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಧ್ವನಿಗಳು ಶ್ವೇತಾ ಮೋಹನ್ ಹಾಗೂ ಟಿಪ್ಪು ಅವರವು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಸಂಗೀತ ನೀಡಿದ್ದಾರೆ. ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ ಚಿತ್ರ ವೇಳೆ ಮೂಡಿ ಬಂದ ಮಧುರ ಸುಮಧುರ ಮತ್ತೆ ಮತ್ತೆ ಮತ್ತೆ ಭೇಟಿಯಾಗುವಂತಹದ್ದೇ ಎನ್ನಿತು ಸಡಗರ ಲಂಕೇಶ್ ಪತ್ರಿಕೆ ಸ್ವರಗಳು ಕವಿತಾ ಕೃಷ್ಣಮೂರ್ತಿ ಹಾಗೂ ರಾಜೇಶ್ ಅವರವು ಮನ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೇ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಉಲವಿದೆ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸದೇ ಚಿತ್ರಕ್ಕೆಂದು ಅನುರಾಧ ಭಟ್ ಹಾಗೂ ಸಂತೋಷ್ ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಕೆ ಸಾಯಿ ಕಾರ್ತಿಕ್ ಅವರ ಸಂಗೀತ ನಿರ್ದೇಶನಕ್ಕೆ ಕೆ ರಾಮ್ ನಾರಾಯಣ್ ಅವರ ಸಾಹಿತ್ಯವಿದೆ. ನಿನಗಾಗಿ ಬರೆದ ಅಂಚೆ ನಿನ್ನನ್ನು ಸೇರೋ ಮುಂಚೆ ನಿನ್ನೆದೆಯ ಮಾತು ನನ್ನ ಸೇರಿದೆ ನೆನಪಾಗಿ ಬರುವ ಮುಂಚೆ ಎದುರಾಗಿ ನೀನು ನಿಂತೆ ನನಗಾಗೋ ಉಲ್ಲಾಸ ಹೇಗೆ ನೀಡಲೇ ಗೆಳತಿ ನನ್ನ ಪ್ರೀತಿಯಾಳ ಹೇಳಲಿ ನೀನು ಸ್ವಂತ ಅನಿಸೋದು ಯಾಕೆ ಗೊತ್ತ ಮನಸ್ಸುತ್ತಿಕೊಂಡ ಹಾಗೆ ಸ್ನೇಹಿತ ನಿನ್ನಿಂದ ಹೃದಯ ಘಾತ ನಿಂತಿಲ್ಲ ಇನ್ನು ಬಡಿತ ಪ್ರೀತಿನೇ ಹೀಗೆ ಹೇಳು ಸ್ವಾಗತ ಕವನಾಗಿ ಚಿಹಾಡಲ ಕಲನ ಬಾಚಿ ನೀಡಲೇ ಗೆಳತಿ ನನ್ನ ಪ್ರೀತಿಯಾಳ ಹೇಗೆ ಶಿಖರ ಒಲವಿನ್ನು ಭಾವಕ್ಕೆ ಸರಿಸಾಟಿಯಾವುದು ಓ